ನಿತ್ಯ ಹಸುರುಳಿಸಿದ ನೀಲಗಿರಿಯಾನ, ನೀಲಗಿರಿಗೆ ಸೈಕಲ್ ಸವಾರಿ ಅಂತಿಮ ಭಾಗ. ಉದಕ ಮಂಡಲದಲ್ಲಿ ತ್ರಿಕೋನದ ಮೂರು ಮೂಲೆಗಳಂತೆ ಮುಖ್ಯ ನಗರಗಳಿವೆ. ಮೈಸೂರು ಮೂಲೆಯಲ್ಲಿನ ಮುಖ್ಯ ನಗರಿ ಊಟಿ, ಅದರ ನೇರ ಮುಂದುವರಿಕೆಯಾಗಿ ಸಿಗುವ ಕೂನೂರು ಮೆಟ್ಟುಪಾಳ್ಯ ಮೂಲೆಯಲ್ಲಿದೆ. ಇವೆರಡರ ಸುಮಾರು ಸಮಾನ ಅಂತರದ ಎದುರು ಮೂಲೆಯಲ್ಲಿನ ನಗರಿ ಕೋತಗೇರಿ, ಇದನ್ನು ಕಾಡು ಮೂಲೆ ಎನ್ನುವುದೇ ಸರಿ. ವಾಸ್ತವದಲ್ಲಿ ಮೆಟ್ಟುಪಾಳ್ಯದ ಬಲಗವಲು ಮತ್ತು ಅನ್ಯ ಕಾರಣಗಳಿಗಾಗಿ ಉದಕ ಮಂಡಲದ ಉಳಿದೆಲ್ಲ ದಾರಿಗಳಿಗಿಂತ ಉತ್ತಮ ದಾರಿ ಕೋತಗೇರಿಯದ್ದು. ಗಿರಿ, ವನ, ಜಲಪಾತಗಳ ರೌದ್ರವೇ ಈ ವಲಯದ ವೈಶಿಷ್ಟ್ಯ. ಸಹಜವಾಗಿ ನಮ್ಮ ನೀಲಗಿರಿ ಸೈಕಲ್ ಸವಾರಿ 3-4 ದಿನಗಳ ಸೈಕಲ್ ಕಲಾಪಗಳನ್ನು ಈ ದಿಕ್ಕಿನಲ್ಲೇ ವಿಸ್ತರಿಸಿತ್ತು. ವಾಸದ ನೆಲೆಯಾಗಿ ಕೂನೂರನ್ನೇ ಉಳಿಸಿಕೊಂಡಿತ್ತು. ಹೋಟೆಲ್ ವಿವೇಕ್ ಗಿರಿಪಟ್ಟಣಕ್ಕೆ ಸಾಕಷ್ಟು ದೊಡ್ಡ ವಠಾರದಲ್ಲೇ ಇದೆ. ಇದು 3 ಮಹಡಿಗಳ ಎತ್ತರಕ್ಕೆ ವಸತಿ ಕಲ್ಪಿಸುವ ಸಾಮಾನ್ಯ ಸೌಕರ್ಯಗಳಿರುವ ಹೋಟೆಲ್. ಸಾಮಾನ್ಯವಾಗಿ ಎಲ್ಲ ಹೋಟೆಲ್ಗಳಂತೆ ಇಲ್ಲೂ ಸ್ನಾನಕ್ಕೆ ಬಿಸಿನೀರು ಬೆಳಿಗ್ಗೆ ಮಾತ್ರ. ಎಕ್ಸ್ಪ್ರೆಸ್ ಗಾಡಿ ರಜನಿ ಮೊದಲ ದಿನ ಅವರ ಬಟ್ಟೆ ಗಂಟು ಹೊತ್ತ ಫಿಂಗರ್ ಬರುವ ಮೊದಲೇ ಹೋಟೆಲ್ ತಲುಪಿದ್ದರು. ಹಾಗೇ ಎರಡನೇ ದಿನ ಅವರ ಕೋಣೆಯ ಕೀಲಿ ಕೈಯವರು ಬರುವ ಮೊದಲೇ ಹೋಟೆಲ್ ಸೇರಿದ್ದರು. ಆತ ಅನುಕೂಲಗಳ ದಾರಿ ಕಾಯದೆ ಬೆವರು ಮಳೆಯ ನೆನಕೆಯನ್ನು ಕೊರೆ ಶೀತದ ನೀರಿನಲ್ಲೇ ಚಳಿ ಚಳಿ ತಾಳೆನು ಆಹಾ ಊಹೂ ಹಾಡುತ್ತಾ ತೊಳೆದುಕೊಂಡಿದ್ದರು. ನಾವು ಅಲ್ಲಿಗೆ ಮುಟ್ಟುವಾಗ ರಜನಿ ಹೋಟೆಲ್ನವರ 2-ಪೀಸ್ ಸೂಟಿನಲ್ಲಿ ಶೋಭಿಸುತ್ತಿದ್ದರು. ಕಿಟಕಿ ಮುಚ್ಚಿದ ವ್ಯಾನಿನೊಳಗಿನ ಬಿಸಿ ಕಳೆಯದೆ ನೋಡುವವರಿಗೆ ರಜನಿಯದ್ದು ಒಳ್ಳೆ ಹಾಸ್ಯ. ಆದರೆ ವ್ಯಾನಿನ ಬಾಗಿಲು ತೆರೆದು ಕಾಲು ಹೊರಇಟ್ಟ ಮರು ಮಿನಿಟಿಗೆ ಪರಿಸರದ ಶೈತ್ಯ ಅಮರಿಸುವಾಗ ಮಹಾಸಾಹಸ. ನಾನಂತೂ ನಿರ್ಯೋಚನೆಯಿಂದ ಘೋಷಿಸಿಬಿಟ್ಟೆ, ಧ್ರುವ ಪ್ರದೇಶದಲ್ಲಿ 6 ಸ್ನಾನ ಇಲ್ಲ. ಹೋಟೆಲ್ ವಿವೇಕಿನಲ್ಲೂ ತಿಂಡಿ ತೀರ್ಥದ ವಿಭಾಗ ಔತ್ತರೇಯರಿಗೆ ಪರಭಾರೆಯಾಗಿತ್ತು. ನಮ್ಮ ತಂಡ ಅನಿವಾರ್ಯತೆಯಲ್ಲಿ 2 ಊಟವನ್ನಷ್ಟೇ ಅಲ್ಲಿ ಮಾಡಿತು. ಅಲ್ಲಿನ ಕೋಣೆಗಳು ಸಣ್ಣವಾದ್ದರಿಂದ ಇಬ್ಬಿಬ್ಬರಿಗೊಂದು ಕೋಣೆ ಕೊಟ್ಟಿದ್ದರು. ಹಾಗಾಗಿ ಗೊರಕೆಯವರನ್ನು ಕಳಚಿಕೊಂಡ ರಜನಿ ಮತ್ತು ನನಗೆ ನಿದ್ದೆಗೆಡುವ ಪ್ರಸಂಗ ಬರಲಿಲ್ಲ. 3 ಬೆಳಿಗ್ಗೆ ತುಸು ನಿಧಾನಕ್ಕೆ ಆಯಿತು. ಹಿಂದಿನ ದಿನ ಹೇಮಂತರ ಗಾಯಗಳಿಗೆ ಮೆಟ್ಟುಪಾಳ್ಯದಲ್ಲಿ ಕೆಲವು ಹೊಲಿಗೆ ಹಾಕಿ ನೋವು ನಿವಾರಕಗಳನ್ನು ಕೊಟ್ಟೇ ಕಳಿಸಿದ್ದರು. ಅವರು ಲವಲವಿಕೆಯಲ್ಲೇ ಇದ್ದರೂ ಅಂದೇ ಬೆಂಗಳೂರಿಗೆ ಮರಳುವುದು ಎಂದು ನಿಶ್ಚಯಿಸಿದ್ದರು. ರಜನಿ ಪಂಚೆರನ್ನು ಬದಲಿ ಟ್ಯೂಬಿನಿಂದ ಸರಿ ಮಾಡಿಕೊಂಡಿದ್ದರು. ದಿನದ ಸಣ್ಣ ಓಟಕ್ಕೆ ವಿಂಗರ್ ಮಾತ್ರ ಸಾಕಿತ್ತು. ಹಾಗಾಗಿ ಶರತ್ ಇನ್ನೋವನ್ನು ಹೋಟೆಲ್ನಲ್ಲೇ ಬಿಟ್ಟು ಬಿಡುವಾಗಿದ್ದ ಹೇಮಂತರ ಸೈಕಲ್ ಏರಿದ್ದರು. ನಾವು 8:30 ಸುಮಾರಿಗೆ ವಸತಿ ಗೃಹ ಬಿಟ್ಟೆವು. ಊರೊಳಗಿನ ಸಣ್ಣ ಹೋಟೆಲ್ ಒಂದರಿಂದ ತಿಂಡಿ ಕಟ್ಟಿಸಿ ಒಯ್ದು ಹೊರವಲಯದಲ್ಲಿ ತೊರೆಯೊಂದರ ಸಾಕ್ಷಿಯಲ್ಲಿ ಹೊಟ್ಟೆಪಾಡು ಮುಗಿಸಿಕೊಂಡೆವು. ಭಾರತವ್ಯಾಪಿ ಮಾಲಿನ್ಯ ಆ ತೊರೆಯನ್ನು ಬಿಟ್ಟಿರಲಿಲ್ಲವಾದ್ದರಿಂದ ನಾವು ಅದನ್ನು ಬಳಸುವ ತಪ್ಪು ಮಾಡಲಿಲ್ಲ. ಆ ದಿನದ ಲಕ್ಷ್ಯ ಕೋತಗೇರಿ ಮೂಲಕ ಕೊಡನಾಡು ವ್ಯೂ ಪಾಯಿಂಟ್, ಸುಮಾರು 35 ಅಂತರ, ಅಪರಾಹ್ನ ವಾಪಸ್. ವಸತಿ ಗೃಹ ಬಿಟ್ಟಲ್ಲಿಂದ ಪೇಟೆಯೊಳಗೆ ಊರಿನ ಖ್ಯಾತ ಪ್ರವಾಸಿ ಆಕರ್ಷಣೆ ಸಿಮ್ಸ್ ಉದ್ಯಾನವನದ ಪಕ್ಕದಲ್ಲಿ ಕೊನೆಗೆ ಚಾ ತೋಟಗಳ ನಡುವೆಯೂ ದಾರಿ ಏಕಪ್ರಕಾರ ತೀವ್ರ ಏರನ್ನೇ ಕಾಣಿಸಿತು. ಉದಕ ಮಂಡಲದಲ್ಲಿ ಹೆಸರಿನ ಚಂದಕ್ಕಷ್ಟೇ ಒಂದನ್ನು ಮಾತ್ರ ದೊಡ್ಡ ಬೆಟ್ಟ ಎಂದದ್ದಿರಬೇಕು, ಅಲ್ಲವಾದರೆ ಇದೇನು ಎನ್ನುವಂತೆಯೇ ಎಲ್ಲರೂ ದಮ್ಮು ಕಟ್ಟಿ ಪಡಲಿದೆವು. ಈಗ ಇಲ್ಲೇ ಮುಂದಿನ ತಿರುವಿನಲ್ಲೇ ಏರು ಮುಗಿಯುತ್ತದೆ ಎನ್ನುವ ಭಾವವೇ ನಮ್ಮ ನೂಕುಬಲ. ಹಾಗೂ ಒಮ್ಮೆ ಅದು ನಿಜಕ್ಕೂ ಮುಗಿದು ಇಳಿಜಾರು ತೊಡಗಿದರೆ ಸಂತೋಷ ಕ್ಷಣಿಕ ಮಾತ್ರ. ಹತ್ತಿ ಬಂದ ಅವಧಿಗೆ ಹೋಲಿಸಿದರೆ ಇಳಿದೋಡುವ ದಾರಿ ಅಲ್ಪಾಯುಷಿ. ಅನಾವಶ್ಯಕ ಚಿಂತೆ ಕಟ್ಟಿಕೊಳ್ಳುವವರಿಗಂತೂ ಹಿಂದಿರುಗುವ ದಾರಿಯಲ್ಲಿ ಇದನ್ನೇ ಏರಿಸಬೇಕಲ್ಲ ಎಂಬ ಮಾನಸಿಕ ಹೊರೆ ಬೇರೆ. ಎಷ್ಟೋ ಕಡೆ ಚಾ ದಿಬ್ಬಗಳ ನಯಸಾಣೆಯಲ್ಲಿ ದಾರಿಯ ಏರಿಕೆ ಕಾಣದಿದ್ದರೂ ತುಳಿಯುವಲ್ಲಿ ಅರಿವಾಗುತ್ತಿತ್ತು. ಹಾಗೆ ಮಟ್ಟಸ ನೆಲ ಅರಿವಾಗದೆ ಹುಸಿ ಏರನ್ನು ನಿಭಾಯಿಸಲು ಬಲ ಹಾಕಿ ಸೋಲುತ್ತಿದ್ದದ್ದು ಉಂಟು. ಬೆಟ್ಟ ಕಣಿವೆಗಳ ಚಳಿಗೆ ಏಕಪ್ರಕಾರ ಹೊದಿಸಿದ ಹಸಿರು ಹೊಳೆಯುವ ರನ್ನಗಂಬಳಿ ಚಾ ತೋಟ, ಅಲ್ಲಲ್ಲಿ ಅದಕ್ಕೆ ವಿವಿಧ ವರ್ಣಗಳ ಕೂಲಿ ಮನೆಗಳು ಅಲಂಕಾರ, ದಾರಿಗಳೋ ಜರಿಯ ರೇಖೆಗಳು, ಅಂಚುಗಟ್ಟಿ ತೂಗಾಡುವ ಮರಗಳು, ಕುಚ್ಚಿನ ಗಂಟುಗಳು. ಗಿಡಗಳ ನಡುವೆ ಅಡ್ಡಾಡುತ್ತಾ ಒಂದು ಚಿಗುರು ಎರಡೆಲೆ ಎಂದು ಚಿವುಟುತ್ತಾ ಸಾಗುವ ಹೆಂಗಳೆಯರಂತೂ ನಮ್ಮ ಸಿನಿ ಭ್ರಮೆಯಲ್ಲಿ ವಿಹರಿಸುವ ಅಪ್ಸರೆಯರು. ಎಲ್ಲ ಸೂಪರ್, ಒವ್ವು ಚಂದವೋ ಚಂದ. ಬೇಟೆಯ ಒತ್ತಡಗಳನ್ನು ಕಳಚಿಕೊಂಡು ರಜದ ರಮ್ಯತೆಯನ್ನು ತಲೆಗೆ ತುಂಬಿಕೊಂಡು ಒಂದೆರಡು ದಿನಕ್ಕೆ ಬರುವವರು. ಹಿಂದೆಲ್ಲ ನಾನೂ ಹೀಗೆ ಉದ್ಗರಿಸಿದವನೇ. ಆದರೆ ಹಾಸನ ಜಿಲ್ಲೆಯ ಕಾಡ್ಮನೆ ಚಾ ತೋಟಗಳಲ್ಲಿ ಗೆಳೆಯರು ನಡೆಸಿದ ಮತ್ಸ್ಯ ಸಮೀಕ್ಷೆಯ ಅನುಭವದ ತುಣುಕು ಇಲ್ಲಿ ಪ್ರಕೃತಿಗೊದಗಿದ ದುರಂತವನ್ನೇ ಕಾಣಿಸುತ್ತದೆ. ಯಾವುದೇ ಚಾ ತೋಟದ ನೆಲ, ನೀರು, ಹಸಿರು ವಿಷಮಯ. ಬಹುತೇಕ ಮೃಗ ಪಕ್ಷಿಗಳು ಅಡ್ಡಾಡಿ ನೋಡಲು ಬಯಸದ ನೆಲೆ. ಇನ್ನಲ್ಲಿನ ಜನಜೀವನ ಕೋಳಿಗೂಡಿನಂಥ ಮನೆ, ಕೊಳೆಗೇರಿಯಂಥ ವಠಾರ, ಶೀತ ವಾತಾವರಣದಲ್ಲಿ ಸಂಸಾರ ನಡೆಸುವ ಅನಿವಾರ್ಯತೆ. ಬೆಳಗಾದರೆ ತಚಪಿಚ ಕೆಸರು ಮೆಟ್ಟಿಕೊಂಡು ಇಬ್ಬನಿ ತೊಯ್ದ ಗಿಡಗಳನ್ನು ಆವರಿಸಿಕೊಂಡು ಅತಿ ಶೀತ ಗಾಳಿ ಪರಿಸರದಲ್ಲೇ ಕೆಲಸ ನಡೆಸಬೇಕು. ನಾವು ಕ್ರಿಯಾಶೀಲವಾಗದೆ ಇಂಥ ಜಿಜ್ಞಾಸೆಗಳನ್ನು ಬೆಳೆಸುವುದು ಅಪ್ರಾಮಾಣಿಕವಾಗುವುದರಿಂದ ನಾನು ಮುಂದುವರಿಸುವುದಿಲ್ಲ. ಒಂದೆಡೆ ಚಹಾ ಸೊಪ್ಪುಗಳ ಹೊಸ ಕೊಯ್ಲಿನ ಬಟ್ಟೆ ಗಂಟುಗಳು ನಮ್ಮ ದಾರಿಯಂಚಿನಲ್ಲೇ ಪೇರುತ್ತಿತ್ತು. ಅವನ್ನು ಕೆಲವೇ ಗಂಟೆಗಳ ಅಂತರದಲ್ಲಿ ಕಾರ್ಖಾನೆಗೆ ಮುಟ್ಟಿಸುವುದು ಅವಶ್ಯ. ಕೂಲಿಗಳು ಸಾಗಣೆ ವಾಹನದ ದಾರಿ ಕಾದಂತಿತ್ತು. ನಾವು ಹಾಗೆ ಅಲ್ಲಿ ಇಲ್ಲಿ ನಿಂತು ಒಂದೆರಡು ಕಡೆ ಚಿತ್ರಗ್ರಹಣ ನಡೆಸುತ್ತಾ ಸಾಗಿದೆವು. ಒಂದು ಏರಿನ ಕೊನೆಯಲ್ಲಿದ್ದ ವೈಭವೋಪೇತ ಹೋಟೆಲ್ ಆರೆಂಜ್ ಪಿಕೋದಲ್ಲಿ ಚಾ ಕುಡಿಯುವ ಮರುಳು ಅನುಭವಿಸಿದೆವು. ಡಬ್ಬಾ ಹೋಟೆಲ್ನವನು ಕಡು ಕಂದು ಬಣ್ಣದ ಸಕ್ಕರೆ ಪಾಕದಂಥ ಸುಡು ಚಾವನ್ನು ಲೋಟಕ್ಕೆ 10 ರೂಪಾಯಿಗೆ ಕೊಡುತ್ತಾನೆ. ಇವರೋ 108 ಭ್ರಮೆ ತೋರಿ ತಣಕಲು ಚಪ್ಪೆ ನೀರು ಕುಡಿಸಿ 3-4 ಪಾಲು ಹೆಚ್ಚು ಹಣ ಪೀಕಿಸುವುದಕ್ಕೇ ಇರಬೇಕು. ಇವರ ಹೆಸರು ಪೀಕೋ. ಅಲ್ಲಿ ಪುಣ್ಯಕ್ಕೆ ನಾನು ನೇರ ಹಣ ಕೊಡುವ ಸಂಕಟ ಅನುಭವಿಸಲಿಲ್ಲ. ಎಲ್ಲ ತಂಡದ ಲೆಕ್ಕ. ಅರ್ಧ ದಾರಿಯಲ್ಲಿ ಕೋತಗೇರಿ ದಾಟಿದೆವು. ಮುಂದೆ ದಾರಿಯ ಚಹರೆಯೇ ಬದಲಾಯಿತು. ಹಿಂದಿನ ದಿನ ತಪ್ಪು ದಾರಿಯಾಗಿ ಇದನ್ನು ಅನುಸರಿಸಿ ಬಂದಿದ್ದ ಸತೀಶ್ ಹೇಳಿದ ಮಾತು ಸುಳ್ಳಲ್ಲ. ಕಾರಣ ಸರಳ. ಈ ವಲಯದ ಬಹುತೇಕ ನೆಲ ಅರ್ಥಾತ್ ಚಾ ತೋಟಗಳ ಯಜಮಾನಿಕೆ ಬಡವರ ಬಂಧು ತಮಿಳುನಾಡಿನ ಮುಖ್ಯಮಂತ್ರಿ ಸಾಕ್ಷಾತ್ ಜಯಲಲಿತಮ್ಮನದೇ ಆಗಿದೆ. ಸಹೋದ್ಯೋಗಿ ಮಂತ್ರಿಗಳನ್ನೆಲ್ಲ ಪಾದಸೇವೆಗೆ ಬಳಸುವ ಮಹಾತಾಯಿಗೆ ಇಲ್ಲಿ ಸಾರ್ವಜನಿಕ ಇಲಾಖೆಗಳೆಲ್ಲ ಅಧಿಕಾಧಿಕ ನಜರೊಪ್ಪಿಸಿರುವುದು ಸಹಜವೇ ಇದೆ. ಕಿಲೋಮೀಟರ್ ಗಟ್ಟಲೆ ದಾರಿಯಂಚಿನ ಅಂಥ ಅಪಾಯಕಾರಿ ಏನೂ ಅಲ್ಲದ ದರೆಯನ್ನು 4 ಎತ್ತರಕ್ಕೆ ಕಡಿದು ಕಾಂಕ್ರೀಟ್ ಒತ್ತು ಗೋಡೆಯನ್ನೇ ಕೊಟ್ಟಿದ್ದಾರೆ. ಈ ಗೋಡೆಗಳು ಉದ್ದಕ್ಕೂ ಅಮ್ಮ ಪಕ್ಷದ ಖಾಯಂ ಪ್ರಚಾರ ಭಿತ್ತಿಗಳಾಗಿವೆ. ತಮಾಷೆ ಎಂದರೆ ಇದು ದೂರದೃಶ್ಯಕ್ಕೆ ಬಹಳ ಚಂದವಾಗಿಯೇ ಕಾಣಿಸುತ್ತದೆ. ದಾರಿಯ ಇನ್ನೊಂದು ಅಂಚಿಗೆ ತಂತಿ ಬಲೆ ಬೇಲಿ ಬಿಗಿದು ಅಲಂಕಾರಿಕ ಪೊದರುಗಳನ್ನಿಟ್ಟದ್ದು, ದಾರಿಯ ಕೊನೆ ಕೊನೆಗಾಗುವಾಗ ಭಾರಿ ಗೇಟು, ನಿಷೇಧ ವಲಯಗಳು ಹೆಚ್ಚಿದ್ದು ನೋಡುವಾಗ ನಮಗೂ ಅಮ್ಮನ ಬಗ್ಗೆ ಭಕ್ತಿಯಲ್ಲದಿದ್ದರೂ ಭಯ ಬಂದದ್ದು ನಿಜ. ಗಿರಿಸಾಲು ಕೊಡನಾಡಿನ ಕೊನೆಯಲ್ಲಿ ಹೆಚ್ಚು ಕಡಿಮೆ ದುತ್ತೆಂದು ಭಾರಿ ಕಣಿವೆಗಿಳಿದು ಮುಗಿದಂತೆಯೇ ತೋರುತ್ತದೆ. ಅಲ್ಲದಿದ್ದರೂ ನಮ್ಮ ದಾರಿ ಕಣಿವೆಯಂಚಿನ ಬಂಡೆ ನೆಲ ಮುಟ್ಟುವಲ್ಲಿ ಮುಗಿದಿತ್ತು. ಎಲ್ಲ ಸರ್ಕಾರಿ ರಚನೆಗಳಂತೆ ಇಲ್ಲೂ ಪಾರಿಸರಿಕ ಜ್ಞಾನ ಔಚಿತ್ಯಗಳಿಲ್ಲದ 18 ರಚನೆಗಳಿದ್ದವು. ಅನಿವಾರ್ಯವಾಗಿ ಅವನ್ನೇ ಏರಿ ವೀಕ್ಷಣೆ ನಡೆಸಿದೆವು. ನಾವು ನಿಂತ ನೆಲ, ನಾವು ಹಿಂದಿನ ದಿನ ಇಳಿದು ಬಂದ ದಿಂಬಂ, ಬನ್ನಾರಿ, ಭವಾನಿ ಸಾಗರ್ ಪ್ರದೇಶಗಳ ಇನ್ನೊಂದು ಮಗ್ಗುಲು. ನಡುವಣ ಶಿಖರಾಗ್ರಗಳು ಆ ಬದಿಯ ತಗ್ಗಿನಿಂದಾಗಿ ಕೇವಲ ಗೋಡೆಯಂತೆ ಕಂಡರೆ ಇಲ್ಲಿ ವೈವಿಧ್ಯಮಯ, ರುದ್ರ ರಮಣೀಯ. ಸುಲಭ ಸಾಮೀಪ್ಯ ಸಾಧ್ಯವಿಲ್ಲದ ಶಿಖರಗಳ ಏಳು ಬೀಳು, ಒಂದಂಚಿನಲ್ಲಿ ಧುಮುಕುತ್ತಿದ್ದ ಜಲಪಾತ, ನಿಗೂಢ ಸದ್ದು ಮೌನಗಳ ಮೊತ್ತದಂತಿದ್ದ ವಿಸ್ತಾರ ಕಣಿವೆ, ಬಯಲುಗಳನ್ನೆಲ್ಲ ಧಾರಾಳ ಮನ ತುಂಬಿಕೊಂಡೆವು. ಅಲ್ಲೇ ತುಸು ಮೇಲೆ ಇದ್ದ ಕ್ಯಾಂಟೀನ್ನಲ್ಲಿ ಊಟ ಮಾಡಿ ಮರಳಿ ಕೂನೂರು ದಾರಿ ಹಿಡಿದೆವು. ಈಗ ಏರಿ ಬಂದ ಕಷ್ಟಗಳನ್ನಷ್ಟೇ ನೆನಪಿಸಿಕೊಳ್ಳುತ್ತಾ ಇಳಿಯುವ ಸಂತೋಷಗಳನ್ನು ಕಲ್ಪಿಸಿಕೊಳ್ಳುತ್ತಾ ಹೆಚ್ಚು ಚೈತನ್ಯ ತುಂಬಿಕೊಂಡೆವು. ಬೆಳಿಗ್ಗೆ ಹೋಟೆಲ್ ಬಿಟ್ಟಾಗ ತೊಡಗಿದ ಮಹಾ ಏರನ್ನು ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ಗಮನಿಸಿಯೇ ಇರಲಿಲ್ಲ. ಆದರೆ ಹಿಂತಿರುಗುವ ದಾರಿಯಲ್ಲಿ ಅದು ಸುಮಾರು 8 ಕಿಲೋಮೀಟರ್ ಉದ್ದದ, ಅಂದರೆ ಅಕ್ಷರಶಃ ಹೋಟೆಲ್ ಅಂಗಳದವರೆಗೂ ಪೆಡಲನ್ನು ಒಂದು ಸುತ್ತು ತುಳಿಯಬೇಕಿಲ್ಲದ ಅಪ್ಪಟ ಗಾಳಿ ಗುದುರೆಯ ಸವಾರಿಯಾಗಿ ಅನುಭವಿಸಿದ್ದಂತೂ ಚಿರಸ್ಮರಣೀಯವೇ ಸರಿ. ಗ್ರೀಕಿನ ಮಹಾನ್ ಯೋಧ ಜೂಲಿಯಸ್ ಸೀಸರ್ ತನ್ನ ಜೀವಮಾನದ ಸಾಧನೆಯನ್ನು 3 ಶಬ್ದಗಳಲ್ಲಿ, ಅಂದರೆ ವಿನಿ ವಿಡಿ ವಿಸಿ, ಅರ್ಥಾತ್ ನಾನು ಬಂದೆ, ನೋಡಿದೆ, ಆಕ್ರಮಿಸಿದೆ, ಸೂತ್ರೀಕರಿಸಿದ್ದನಂತೆ. ಹಾಗೆ ಇಲ್ಲಿ ಕಥನ ಸುಖಕ್ಕಾಗಿ ನಾನು ಕೊಡನಾಡು ಸಾಧನೆಯನ್ನು ಸಂಕ್ಷಿಪ್ತಗೊಳಿಸಿದ್ದೇನೆ. ನಮ್ಮ ಹಿಂದಿನ ಎರಡು ದಿನಗಳ ಮಾರ್ಗಕ್ರಮಣದಂತೆ ಇಲ್ಲಿ ಒಟ್ಟು ಮಾರ್ಗಕ್ರಮಣದ ಲೆಕ್ಕ ಹಿಡಿದರೆ ಸುಮಾರು 64 ಕಿಲೋಮೀಟರ್. ಹಾಗೆಂದ ಮಾತ್ರಕ್ಕೆ ಇಲ್ಲಿ ಪಟ್ಟ ಶ್ರಮ, ವಾತಾವರಣದ ಚಳಿಯನ್ನು ಹರಿದು ಹರಿಸಿದ ಬೆವರು, ಒಟ್ಟಾರೆ ಸಾಧನೆ ಕಡಿಮೆಯದ್ದೇನೂ ಅಲ್ಲ. ಕೂನೂರಿನ ಎರಡನೇ ಸಂಜೆಗೆ ನಮ್ಮ ತಂಡಕ್ಕೆ ಕೊಯಂಬತ್ತೂರಿನ ಉದ್ಯಮಿ ಜೋಡಿ ಚಕ್ರವರ್ತಿ ಮತ್ತು ಸುಲೈಮಾನ್ ಡಸ್ಟರ್ ಕಾರ್ನಲ್ಲಿ ಬಂದು ಸೇರಿಕೊಂಡರು. ಇವರು ಅಪ್ಪಟ ಕನ್ನಡಿಗರು. ಇವರು ಸೈಕಲ್ ಸಂಬಂಧದಲ್ಲೇ BMBTಗೆ ಹಳೆ ಪರಿಚಯಸ್ಥರು. ಅವರು ಈಗ ಕೂನೂರಿಗೆ ಬಂದದ್ದು ಸೈಕಲ್ಲಿಗರ ಸುಖ ಸಾಂಗತ್ಯಕ್ಕೆ. ಅವರ ಕಾರಿನ ನೆತ್ತಿಯನ್ನು ಎರಡು ವಿಶಿಷ್ಟ ಸೈಕಲ್ಗಳು ಅಲಂಕರಿಸಿದ್ದುವು ಎಂದು ಪ್ರತ್ಯೇಕ ಹೇಳಬೇಕೇ? ಆದರೆ ನಮ್ಮ ಮುಂದಿನ ಏಕೈಕ ಸವಾರಿ ಏಕಮುಖದ್ದೇ ಆದ್ದರಿಂದ ಕೇವಲ ಚಕ್ರವರ್ತಿ ಸೈಕಲ್ ಬಳಸಿದರು, ಸುಲೈಮಾನ್ ಕಾರು ಚಲಾಯಿಸುವುದರಲ್ಲೇ ತೃಪ್ತರಾದರು. ಕೂನೂರಿನ ಎರಡನೇ ಸಂಜೆಗಾಗುವಾಗ ಹೋಟೆಲ್ನ ವಿವೇಕ ಹೆಚ್ಚು ವಿಕಸಿಸಿತ್ತು, ಅಥವಾ ನಮ್ಮ ಸೈಕಲ್ ಯಾನದ ಶ್ರಮ ಬಳಲಿಕೆಗಳ ಅರಿವು ಅವರನ್ನು ಪ್ರಭಾವಿಸಿತ್ತು. ನಮ್ಮವರು ಕುರಿತು ಕೇಳಿದ್ದಕ್ಕೆ ವಿಶೇಷವಾಗಿ ಸ್ನಾನದ ಬಿಸಿನೀರು ಒದಗಿಸಿದರು. ಸಹಜವಾಗಿ ಅಂದಿನ ಪಟ್ಟಾಂಗ, ಊಟ, ಕೊನೆಯಲ್ಲಿ ನಿದ್ರೆಯೂ ವಿಶೇಷವೇ ಆಗಿತ್ತು. ಮಹಾಯಾನದ ನಾಲ್ಕನೇ ಭಾಗ BMBT ಲೆಕ್ಕಕ್ಕೆ ಉದಕ ಮಂಡಲದೊಳಗೆ ಇನ್ನೊಂದು ಹೊಸ ದಾರಿಯನ್ನು ಶೋಧಿಸುವುದಾಗಿತ್ತು. ಇದು ಊಟಿ ಕೂನೂರು ಕೋತಗೇರಿ ತ್ರಿಕೋನದ ಕೇಂದ್ರ ಹಾಯ್ದು ಅತ್ತ ಊಟಿ ಕೋತಗೇರಿ ದಾರಿಯನ್ನು ಸಂಪರ್ಕಿಸುವ ಕಡಿಮೆ ಜನಪ್ರಿಯ ದಾರಿ. ಅದರ ಆರಂಭ ಕೂನೂರು ಪೇಟೆಯ ಜಂಜಡದೊಡನೆ ತೀವ್ರ ಇಳುಕಲೆನಿದ್ದಾದ್ದರಿಂದ ಮೊದಲ ಹಂತದ ಸೈಕಲ್ ಸವಾರಿಯನ್ನು ಬಾಲು ನಿವಾರಿಸಿದ್ದರು. ಹೋಟೆಲ್ ಖಾಲಿ ಮಾಡುವಾಗಲೇ ಎಲ್ಲ ಸೈಕಲ್ಗಳನ್ನು ವ್ಯಾನ್ ಕಾರುಗಳಿಗೆ ಏರಿಸಿದ್ದೆವು. ಕೂನೂರಿನದೇ ಕೇಂದ್ರ ಭಾಗದ ಒಂದು ದೊಡ್ಡ ಹೋಟೆಲ್ನಲ್ಲಿ ತಿಂಡಿ ತೀರ್ಥ ಪೂರೈಸಿಕೊಂಡೆವು. ಅನಂತರ ಕಠಿಣ ಇಳುಕಲನ್ನು ಪೂರ್ಣಗೊಳಿಸಿ ಕಣಿವೆಯಲ್ಲಿ ಸೈಕಲ್ಗಳನ್ನೇರಿದೆವು. ಇದು ಚಹಾ ತೋಟಗಳ ನಡುವೆ ಆಟವಾಡುವ ದಾರಿಯೇ. ಅಗಲ ಕಿರಿದು, ಏರಿಳುಕಲು ಮತ್ತು ತಿರುವು ಮೂರು ತುಸು ತೀವ್ರ. ಕೊಡನಾಡಿನ ದಾರಿಯಲ್ಲಿ ಕಾಡದ ಮಳೆ ಇಲ್ಲಿ ಮತ್ತೆ ಅವತರಿಸಿತು. ಈ ದಾರಿಯಲ್ಲಿ ಒಂದೆಡೆ ದಾರಿಯ ಪಕ್ಕದಲ್ಲೇ ತೋಟದ ಭಾಗವಾಗಿ ಚಹಾ ಸಂಸ್ಕರಣದ ಕಾರ್ಖಾನೆ ಚಾಮರಾಜ ಇತ್ತು. ಅದು ದಾರಿಗೆ ಒಂದು ಸಣ್ಣ ಮಳಿಗೆ ತೆರೆದು ಬಿಸಿ ಬಿಸಿ ಚಹಾ ಹಾಗೂ ತಮ್ಮ ಉತ್ಪನ್ನಗಳ ಬಿಡಿ ಮಾರಾಟವನ್ನು ನಡೆಸುತ್ತಿತ್ತು. ಕೇವಲ 10 ರೂಪಾಯಿಗೆ ದೊಡ್ಡ ಲೋಟ ತುಂಬ ಹಾಲಿಲ್ಲದ ಬಿಸಿ ಲಿಂಬು ಚಹಾ ತುಂಬ ಒಳ್ಳೆಯದಿತ್ತು. ಅಷ್ಟಾಗುವಾಗ ಮಳೆಯೂ ತುಸು ಬಲ ಪಡೆದುದರಿಂದ ನಾವು ಎರಡನೇ ಡೋಸು ಚಹಾ ಏರಿಸಿದ್ದಲ್ಲದೆ ಕೆಲವರು ಅಲ್ಲಿ ವಿಶಿಷ್ಟ ಚಹಾ ಪುಡಿಕೆಗಳನ್ನು ಮನೆಗೆಂದು ಕೊಂಡದ್ದು ಆಯಿತು. ಅಂದಿನ ಪೂರ್ವ ನಿಶ್ಚಿತ ಕಾರ್ಯಕ್ರಮದಂತೆ ನಾವು ಮಧ್ಯಾಹ್ನದ ಊಟಕ್ಕೆ ತುಳಿದು ಪೂರೈಸಬೇಕಿಲ್ಲದ ದೂರದ ಊಟಿಯನ್ನು ತಲುಪಲೇಬೇಕಿತ್ತು. 3 ದಿನಗಳ ಶ್ರಮದ ಜೊತೆಗೆ ಹನಿಮಳೆಯ ಕಾಟ ಮರಳಿತೊಡಗಿತ್ತು. ಹಾಗಾಗಿ ಸುಮಾರು 12 ಗಂಟೆಯ ಹೊತ್ತಿಗೆ, ಅಂದರೆ ಊಟಿ ಕೋತಗೇರಿ ಮುಖ್ಯ ರಸ್ತೆಯನ್ನು ತಲುಪುವ ಮೊದಲೇ ಬಾಲು ರೇಣುಕಾರಿಗೆ ಸ್ವೀಪ್ ಆದೇಶವಿತ್ತರು. ನಮ್ಮನ್ನೆಲ್ಲ ಇದ್ದಿದ್ದಲ್ಲಿಂದ ವಿಂಗರ್ ಎತ್ತಿಕೊಂಡಿತು. ಊಟದ ಹೊತ್ತಿಗೆ ಸರಿಯಾಗಿ ಊಟಿಯನ್ನು ಕಾಣಿಸಿತು. ಊಟಿಯ ದೊಡ್ಡ ಹೋಟೆಲ್ ಒಂದರಲ್ಲಿ ಊಟ ಮಾಡಿದೆವು. ನಾನು ಮೊದಲೇ ತಿಳಿಸಿದಂತೆ ದೀಪಕ್ ಸಂಡೂರ್ ಜೀಪಿನಲ್ಲಿ ತನ್ನಿಬ್ಬರು ಸಂಗಾತಿಗಳೊಡನೆ ಅಲ್ಲಿಗೆ ನೇರ ಬೆಂಗಳೂರಿನಿಂದ ಬಂದು ಸೇರಿಕೊಂಡರು. ದೀಪಕ್ ಸದ್ಯ ವೈದ್ಯರ ಶಿಫಾರಸಿನ ಮೇಲೆ ಸೈಕಲ್ ರಜೆಯಲ್ಲಿದ್ದಾರೆ. ಹಾಗಾಗಿ ಸ್ನೇಹಾಚಾರ, ಮರಣ ದಿನ ಇಡೀ ತಂಡದ ಚಿತ್ರಗ್ರಹಣವನ್ನು ಹೆಚ್ಚು ವ್ಯವಸ್ಥಿತಗೊಳಿಸುವುದು ಮತ್ತು ಅಗತ್ಯವಿದ್ದರೆ ಬೆಂಗಳೂರಿಗೆ ಮರಳುವಲ್ಲಿ ಹೆಚ್ಚುವರಿ ಸೈಕಲ್ ಮತ್ತು ಜನರನ್ನು ತುಂಬಿಸಿಕೊಳ್ಳುವ ಉದ್ದೇಶದಿಂದ ಅವರು ಬಂದಿದ್ದರು. ಉದಕ ಮಂಡಲದಲ್ಲಿನ ನಮ್ಮ ಕೊನೆಯ ಕಲಾಪ ಪಾರ್ಸನ್ಸ್ ಕಣಿವೆಯ ವಿರಾಮಧಾಮದಲ್ಲಿ ತಂಗುವುದು ಮತ್ತು ಮರುದಿನ ಹಗುರದ ಚಾರಣ ನಡೆಸಿ ಕಾರು ವ್ಯಾನ್ಗಳಲ್ಲೇ ಬೆಂಗಳೂರಿಗೆ ಮರಳುವುದು. ಬ್ರಿಟಿಷರ ಕಾಲದಲ್ಲಿ ಉದಕ ಮಂಡಲದ ಖ್ಯಾತ ಶಿಖರ ಮುಕುರ್ತಿಯ ಒತ್ತಿನ ವಲಯದಲ್ಲಿ ಒಮ್ಮೆ ಭಾರಿ ಕಾಳ್ಗಿಚ್ಚು ಎದ್ದಿತ್ತಂತೆ. ಅದನ್ನು ದಿಟ್ಟವಾಗಿ ತಡೆಯುವಲ್ಲಿ ಪೋರ್ತಿಮಂಡ್ ಪಾರ್ಸನ್ ಎಂಬ ಅಧಿಕಾರಿ ಹುತಾತ್ಮನಾದದ್ದರ ಸ್ಮರಣೆಗೆ ಆ ಕಣಿವೆಯನ್ನು ಪಾರ್ಸನ್ಸ್ ವ್ಯಾಲಿ ಎಂದು ಕರೆದಿದ್ದರು. ಅಲ್ಲಿನ ತೊರೆಯೊಂದಕ್ಕೆ ಅಣೆಕಟ್ಟು ಕಟ್ಟಿ ನಿಲ್ಲಿಸಿದ ಸರೋವರಕ್ಕೂ ಪೋರ್ತಿಮಂಡ್ ಲೇಕ್ ಎಂದೇ ಹೆಸರು. ಅದಕ್ಕೆ ಬಲು ಸಮೀಪದ ಕಣಿವೆಯೊಂದರಲ್ಲಿ ಕಳೆದ ಶತಮಾನದಲ್ಲೇ ಸುಮಾರು 5 ಎಕರೆಯ ಭೂಮಿ ತುಣುಕೊಂದನ್ನು ಸ್ಥಳೀಯರು ಯಾರೋ ಪಳಗಿಸಿ ಕೃಷಿ ರೂಢಿಸಿಕೊಂಡಿದ್ದರಂತೆ. ಅನಂತರ ಆ ಕಾಲದ ಸುಮಾರಿಗೆ ಅದನ್ನು ಕೊಂಡು ಕೃಷಿ ಮುಂದುವರಿಸಿದವರು ಮಂಡ್ಯ ಮೂಲದ ಒಂದು ಗೌಡ ಕುಟುಂಬ. ಹಾಗೆ ಬಂದ ಹಿರಿಯರೊಬ್ಬರು ಇಂದಿನ ಕಾಲಧರ್ಮದಂತೆ ಅದಕ್ಕೆ ವಿಹಾರಧಾಮದ ರೂಪವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಶಂಕರರಿಗೆ ಆ ಹಿರಿಯರೊಡನೆ ಪೂರ್ವ ಪರಿಚಯವು ಅಲ್ಲಿಗೊಮ್ಮೆ ಭೇಟಿ ಕೊಟ್ಟ ನೆನಪು ಇದ್ದುದಕ್ಕೆ ನಮ್ಮ ಕೊನೆಯ ಕಲಾಪ ರೂಪುಗೊಂಡಿತ್ತು. ಗೌಡರು ಕಳಿಸಿದ್ದ ಮಾರ್ಗದರ್ಶಿ ನಮ್ಮನ್ನು ಊಟ ಮಾಡುತ್ತಿದ್ದ ಹೋಟೆಲ್ನಲ್ಲೇ ಭೇಟಿಯಾದರು. ಹಾಗಾಗಿ ನಮ್ಮ ನಾಲ್ಕು ವಾಹನಗಳ ಪ್ರಯಾಣ ನಿರ್ಯೋಚನೆಯಲ್ಲಿಯೇ ನಡೆಯಿತು. ಊಟಿ ಮೈಸೂರು ದಾರಿಯಲ್ಲಿ 10-12 ಕಿಲೋಮೀಟರ್ ಹೋಗಿ ಎಡಕ್ಕೆ ಕವಲಾದರೆ ಮತ್ತೆ ಹಲವು ಜಾಡುಗಳ ಜಿಡುಕು ಬಿಡಿಸುತ್ತಾ ಹೋಗಬೇಕು. ಅಲ್ಲಿ ಅರಣ್ಯ ಇಲಾಖೆಯ ಅನುಮತಿ, ಖಾಸಗಿ ಚಾ ತೋಟದ ಒಳಗೆ ಹಾಯಲು ರುಸುಮು, ಪೋರ್ತಿಮುಂಡ್ ಅಣೆಕಟ್ಟೆಯ ಮೇಲಿನ ಒಳೆದಾರಿ ಬಳಸಲು ಜಾಣತನ, ಇವನ್ನೆಲ್ಲ ಮಾರ್ಗದರ್ಶಿ ಪಳಗಿದ್ದುದರಿಂದ ನಮಗೆ ರಹದಾರಿಯ ಸಮಸ್ಯೆ ಕಾಡಲಿಲ್ಲ. ಆದರೆ ಕೊನೆಯಲ್ಲಿ ವಿಹಾರಧಾಮಕ್ಕೆ ನೇರ ಇಳಿಯುವ ಸುಮಾರು 1 ಕಿಲೋಮೀಟರ್ ಅಂತರದ ಸಂಪೂರ್ಣ ಕಚ್ಚಾ ದಾರಿ ಮಾತ್ರ ಸ್ವಲ್ಪ ಸತಾಯಿಸಿತು. ಈಚಿನ ಮಳೆಯಿಂದ ಅದು ತುಸು ಕೊರಕಲು ಬಿದ್ದಿತ್ತು. ನಮ್ಮಲ್ಲಿ ಬಹುಮಂದಿ ವಾಹನ ಇಳಿದು ವಾಹನಗಳ ತಳಕ್ಕೆ ಕಲ್ಲು ಹೆಟ್ಟದಂತೆ, ಚಕ್ರ ಇರುಕಿನಲ್ಲಿ ಸಿಲುಕದಂತೆ ವಿಶೇಷ ನಿರ್ವಹಣೆ ನಡೆಸಿದರು. ಊಟಿಯಿಂದ ಸುಮಾರು 25 ಕಿಲೋಮೀಟರ್ ಅಂತರದ ವಿರಾಮಧಾಮ ತಲುಪುವಾಗ ಮಂಜು ಮುಸುಕಿದ ಸಂಜೆ, ಇನ್ನೂ ಬೆಳಕು ಸಾಕಷ್ಟು ಉಳಿಸಿತ್ತು. ಕಣಿವೆಯ ಕಿರುತೊರೆ, ಹುಲ್ಲು ಬಾಣೆಗಳ ನಡುವಣ ಪುಟ್ಟ ಕೃಷಿ ಭೂಮಿಯೇ ನಮ್ಮ ವಿರಾಮಧಾಮ. ಕಾಡು ತೋಟದ ನಡುವೆ ಅತಿ ಶೀತ ಹಾಗೂ ವನ್ಯಮೃಗಗಳಿಂದ ರಕ್ಷಿಸಿಕೊಂಡು ಉಳಿಯಲು ಕೃಷಿ ಸಾಮಗ್ರಿ ಮತ್ತು ಉತ್ಪನ್ನಗಳನ್ನು ತತ್ಕಾಲೀನವಾಗಿಯಾದರೂ ಕಾಪಾಡಿಕೊಳ್ಳಲು ರಚಿಸಿದ 4-8 ಕಟ್ಟಡಗಳೇ ಇಂದು ತುಸು ತೇಪೆ ಕೆಲಸಗಳೊಡನೆ ಪ್ರವಾಸಿಗಳ ವಸತಿ ಸೌಕರ್ಯಗಳಾಗಿವೆ. ಅಂದರೆ ತುಸು ಬದಲಾದ ರೂಪಿನ ಆದರೆ ಮೌಲ್ಯದಲ್ಲಿ ವಿಪರೀತ ಹೆಚ್ಚಿಸಿಕೊಂಡ ದನದ ಕೊಟ್ಟಿಗೆಗಳು ನಮಗೆ ಅಲ್ಲಿ ಬಂಗ್ಲೆಗಳು. ವಸತಿ ವಠಾರಗಳನ್ನುಳಿದ ಜಾಗಗಳಲ್ಲಿ ಗಜ್ಜರಿ, ಎಲೆಕೋಸು ಮುಂತಾದ ಚಳಿ ವಲಯಕ್ಕೆ ಹೊಂದಿದ ತರಕಾರಿ ಕೃಷಿ ಅವ್ಯವಸ್ಥಿತವಾಗಿ ಹರಡಿತ್ತು. ಎಲ್ಲವನ್ನೂ ವನ್ಯಮೃಗಗಳಿಂದ ಕಾಪಾಡಲು ವಿದ್ಯುತ್ ಬೇಲಿಯ ಆವರಣವೂ ಇತ್ತು. ಅಲ್ಲಾಗಲೇ 6-7 ಕಾರುಗಳಲ್ಲಿ ಕೆಲವು ಪ್ರವಾಸಿಗಳು ನೆಲೆಸಿದ್ದರು. ಅವರನ್ನು ಸುಧಾರಿಸುವುದರೊಡನೆ ಹಿರಿಯ ಗೌಡರು ನಮ್ಮನ್ನು ಆತ್ಮೀಯವಾಗಿಯೇ ನಡೆಸಿಕೊಂಡರು. ಯಾವುದೇ ಕೆಲಸಕ್ಕೂ ಇಂದು ಸ್ಥಳೀಯ ಮಂದಿ ಒದಗುವುದಿಲ್ಲ ಎಂಬ ಸಾರ್ವತ್ರಿಕ ಸಮಸ್ಯೆ ಗೌಡರನ್ನೂ ಕಾಡುತ್ತಿತ್ತು. ಚಾಮರಾಜನಗರ, ಕೂನೂರುಗಳಲ್ಲಿ ಕಂಡಂತೆ ಇಲ್ಲೂ ಅಡುಗೆ ಸತ್ಕಾರಗಳ ಸಹಕಾರ ಕೊಡುತ್ತಿದ್ದವರು ಔತ್ತರೇಯರು. 4-4 ಮಂಚ ಅಂಟಿಸಿಟ್ಟಂತಿದ್ದ ತಗ್ಗು ಮಾಡಿನ ಕೊಟ್ಟಿಗೆಯೊಂದಕ್ಕೆ ನಾವು 4 ಮಂದಿ ಸೇರಿಕೊಂಡೆವು. ಉಳಿದವರು ಹೀಗೆ ಆಚೀಚಿನ ಕಟ್ಟಡಗಳಲ್ಲಿ ತೂರಿಕೊಂಡರು. ನಮ್ಮ ಕೋಣೆಗೆ ಕಕ್ಕೂಸು ಮತ್ತು ಸ್ನಾನದ ಮನೆ ಒಂದೇ ಆದ ರಚನೆ ಲಗತ್ತಾಗಿತ್ತು. ಅಲ್ಲಿನ ಎಲ್ಲ ವ್ಯವಸ್ಥೆಗಳಲ್ಲೂ ಬೆಟ್ಟದ ತೊರೆ ನಲ್ಲಿ ಮೂಲಕ ಧಾರಾಳವಾಗಿಯೇ ಪ್ರವಹಿಸುತ್ತಿತ್ತು. ಆದರೆ ಆ ಕೊರೆ ಶೀತಕ್ಕೇನು ಮಾಡುತ್ತೀರಿ? ನಮ್ಮ ಕೋಣೆಯ ಗೀಜರ್ ಮಹಾಸೋಮಾರಿ, 1/2 ಗಂಟೆ ಕಾದರೂ ತಿಣುಕುತ್ತಲೇ ಇತ್ತು. ನಾನಂತೂ ಮರು ಬೆಳಗ್ಗೆ ಇನ್ನೊಂದು ಕೋಣೆಯಲ್ಲಿನ ಗೀಜರ್ ನಿಜಕ್ಕೂ ಬಿಸಿನೀರು ಕೊಡುತ್ತಿದೆ ಎಂದು ಖಾತ್ರಿಯಾಗುವವರೆಗೆ ಸ್ನಾನದ ಯೋಚನೆಯನ್ನೇ ಬಿಟ್ಟುಬಿಟ್ಟಿದ್ದೆ. ಉಳಿದ ಕ್ರಿಯೆಗಳನ್ನು ಎಲ್ಲರೂ ತೀರಾ ರೇಷನ್ ಮಾಡಿದ್ದೆವು ಎಂದರೆ ನಿಮಗೆ ಅರ್ಥವಾಗಬೇಕು. ಸೂರ್ಯಾಸ್ತಕ್ಕೆ ಇನ್ನೂ ಸ್ವಲ್ಪ ಸಮಯ ಉಳಿದಿದ್ದುದರಿಂದ ಗೌಡರು ಸೂಚಿಸಿದ ಚಾರಣಾವಕಾಶವನ್ನು ನಮ್ಮ ತಂಡವೇನೋ ಗಂಭೀರವಾಗಿಯೇ ಸ್ವೀಕರಿಸಿತು. ಆದರೆ ಮೊದಲೇ ಅಲ್ಲಿದ್ದ ನಿಜ ವಿಹಾರಿಗಳು ಅನಾವಶ್ಯಕ ನಿಧಾನಿಸಿದರು. ಮುಂದೆ ಚಾರಣದಲ್ಲೂ ಅವರು ಮಾತಿನ ಚಪ್ಪಲ ಕಳಚಿಕೊಳ್ಳದೆ ಎಲ್ಲ ನಿರೀಕ್ಷೆಯ ವನ್ಯಮೃಗ ದರ್ಶನ ವಂಚಿತರಾದೆವು. ತೀರಾ ಮಸುಕಾಗಿ ಕಾಣಿಸಿದ ಒಂದು ಕಾಟಿ ಹಾಗೆ ಎಲ್ಲೋ ಮಾಯಾಮೃಗದಂತೆ ಮಿಂಚಿದ ಒಂದು ಕಡವೆಯಷ್ಟೇ ಅಂದು ನಮ್ಮ ನೆನಪಿಗೆ ಠೇವಣಿ. ಬಿಸಿ ಬಿಸಿ ಬೋಂಡ ಚಾ ಚಾಲನೆಯೊಡನೆ ನಾವು ಶಿಬಿರಾಗ್ನಿ ಸಂಭ್ರಮಕ್ಕೆ ಸಜ್ಜುಗೊಂಡೆವು. ಗೌಡರು ನಮಗಾಗಿ ಮೇಲಂಗಳದಲ್ಲಿ ಪ್ರತ್ಯೇಕ ಕುಂಡದಲ್ಲೇ ಬೆಂಕಿ ಎಬ್ಬಿಸಿ ಸುತ್ತ ಕುರ್ಚಿ ಜೋಡಿಸಿ ಕೊಟ್ಟರು. ಆದರೆ 4 ದಿನ ನಮ್ಮನ್ನು ಆತ್ಮೀಯವಾಗಿ ವಿಚಾರಿಸಿಕೊಳ್ಳುತ್ತಲೇ ಇದ್ದ ಪಿರಿಪಿರಿ ಮಳೆರಾಯರು ಜತೆಯಲ್ಲೇ ಚಳಿಯಪ್ಪಯ್ಯನವರನ್ನು ಕಟ್ಟಿಕೊಂಡು ಹಾಜರಿ ಹಾಕಿದರು. ಅದು ಉದ್ದಕ್ಕೆ ಬರಲಿಲ್ಲ, ಬಿಟ್ಟು ಬಿಟ್ಟು ಬಂತು. ನಾವು ಬೆಂಕಿಗೆ ಅಮರುವುದು, ಹೊಗೆಗೆ ದೂರುವುದು, ಹನಿ ಬಲಗೊಂಡಾಗ ಮರೆಗೆ ಸರಿಯುವುದು, ನಡುವೆ ಗೌಡರು ಪೂರೈಸಿದ ಪುಟ್ಟ ತಿನಿಸು ಕುರುಕುವುದು ನಡೆದೇ ಇತ್ತು. ಪ್ರತಿದಿನ ಸಂಜೆ 1-2 ಗಂಟೆಯುದ್ದಕ್ಕೆ ಪ್ರವಾಸದ ಅನಿವಾರ್ಯ ಭಾಗವೇ ಆಗಿದ್ದ ಪಾನಗೋಷ್ಠಿಯಂತೂ ಇಲ್ಲಿ ತುಸು ದೀರ್ಘಾವಧಿಯೇ ನಡೆಯಿತು. ಒಟ್ಟಾರೆ ಆತ್ಮೀಯ ಮಾತು, ಪ್ರಸ್ತುತ ಸೈಕಲ್ ಮಹಾಯಾನದ ಬಗ್ಗೆ ವಿಮರ್ಶೆ ನಡೆಸುವುದರಲ್ಲಿ ಊಟವೇ ಮರೆತು ಹೋಗಿತ್ತು ಎಂದರೆ ತಪ್ಪಾಗದು. ಕೊನೆಗೆ ಅಲ್ಲಿನ ನೌಕರರ ದಿನಚರಿಗೆ ಭಾರೀ ವ್ಯತ್ಯಯ ಬರಬಾರದು ಎಂಬ ಗೌಡರ ವಿನಂತಿಗೆ ಒಪ್ಪಿ ನಾವು ಊಟ ಮಾಡಿ ಮಲಗುವಾಗ 11:00 ಕಳೆದಿತ್ತು. ವನ್ಯಮೃಗಗಳು ಹಗಲು ರಾತ್ರಿಯ ಸಂಧಿ ಸಮಯಗಳಲ್ಲಿ ಹೆಚ್ಚು ಚಟುವಟಿಕೆಯಿಂದಿರುತ್ತವೆ ಎನ್ನುವುದು ಪರಿಣತರ ಮಾತು. ಅವುಗಳಲ್ಲಿ ಗೊರಸಿನ ಪ್ರಾಣಿಗಳು ಅಂದರೆ ಜಿಂಕೆ ಕಡವೆ ಅಂತವಕ್ಕೆ ಇಲ್ಲಿ ಮನುಷ್ಯ ತಮ್ಮನ್ನು ಬಲಿ ಹಾಕುವುದಿಲ್ಲ, ಬದಲಿಗೆ ಹುಲಿ ಚಿರತೆಯಂಥ ಬೇಟೆಗಾರರಿಂದ ರಕ್ಷಣೆ ಕೊಡುತ್ತಾನೆ ಎಂಬ ಭರವಸೆ ಮೂಡಿದಲ್ಲಿ ರಾತ್ರಿಯ ನಿದ್ದೆಗೆ ಮನುಷ್ಯ ವಸತಿಗಳ ಸಮೀಪವನ್ನೇ ಬಯಸುತ್ತವೆ. ಬಂಡೀಪುರ ನಾಗರಹೊಳೆಯಂಥ ವನಧಾಮಗಳಲ್ಲಿ ವಸತಿ ಸಮೂಹಗಳ ಅಂಗಳಗಳಲ್ಲಿ ರಾತ್ರಿ ಸಾವಿರ ಸಂಖ್ಯೆಯಲ್ಲಿ ಜಿಂಕೆ ಕಡವೆಗಳು ಬಂದು ಸೇರುವುದನ್ನು ನೋಡುವುದೇ ಒಂದು ಹಬ್ಬ. ಇಂಥದ್ದೇ ಸೂಚನೆಯನ್ನು ಸಂಜಯೇ ಗೌಡರು ನಮಗೆ ಕೊಟ್ಟಿದ್ದರು. ನಮ್ಮ ಸಂಜೆ ಚಾರಣದ ಜಾಡಿನಲ್ಲೂ ತುಂಬ ವ್ಯಾಪಕವಾಗಿದ್ದ ವನ್ಯಮೃಗಗಳ ಗೊರಸಿನ ಜಾಡು, ಕೇವಲ ಕೆಲವು ಗಂಟೆಗಳಷ್ಟೇ ಹಳತಾದ ಸೆಗಣಿ ಎಲ್ಲ ಅವರ ಮಾತನ್ನೇ ಬೆಂಬಲಿಸಿತ್ತು. ಆದರೆ ನಮ್ಮ ಗದ್ದಲದಲ್ಲಿ ಅವುಗಳ ಆಗಮನದ ಚಂದ ನೋಡಲು ತಪ್ಪಿಸಿಕೊಂಡೆವು. ಊಟವಾದ ಮೇಲೆ ಪರಿಸರ ಮರೆತು ನಿದ್ರೆಯೇ ಮುಖ್ಯವಾಗಿ ಬಾಣೆಗೆ ದೀಪ ಬಿಟ್ಟು ನೋಡುವ ಕುತೂಹಲವನ್ನೇ ಕಳೆದುಕೊಂಡಿದ್ದೆವು. ಕೊನೆಯ ಅವಕಾಶವೆಂದು ಬೆಳಿಗ್ಗೆಯೂ ನಮ್ಮವರು ಜಾಗೃತರಾಗಲೇ ಇಲ್ಲ. ಇನ್ನೊಂದು ಬಳಗ ಮೊದಲ ಬೆಳಕಿಗೆ ಎದ್ದಿದ್ದರೂ ಪರಿಸರ ಕುತೂಹಲ ಉಳಿಸಿಕೊಳ್ಳದೆ ಅಂಗಳದ ಹುಲ್ಲ ಹಾಸಿನ ಮೇಲೆ ಕ್ರಿಕೆಟ್ ಗದ್ದಲ ನಡೆಸಿದ್ದರು. ನಾವು ಅಪರಾಧಿ ಪ್ರಜ್ಞೆಯಲ್ಲಿ ತಿಂಡಿ ತಡವಾದರೂ ಸರಿ ಎಂದು ಚಾರಣವೇನೋ ನಡೆಸಿದೆವು. ಮಾರ್ಗದರ್ಶಿ ನಮ್ಮನ್ನು ಸುಮಾರು 1.5 ಗಂಟೆಯಷ್ಟು ತೊರೆಯುದ್ದಕ್ಕೆ ಕರೆದೊಯ್ದ. ಹುಲ್ಲುಗಾವಲಿನ ಒಂದು ಮೂಲೆಯಲ್ಲಿ ಏನೋ ಹೊಂಚು ಹಾಕಿದ್ದ ಒಂದು ನರಿ ಬಿಟ್ಟರೆ ಬೇರೇನೂ ಕಾಣಸಿಕ್ಕಲಿಲ್ಲ. ಪಾರ್ಸನ್ಸ್ ಬೋಗುಣಿಯಲ್ಲಿ ವಿರಾಮಕ್ಕೆ ಹರಿದಿದ್ದ ಪುಟ್ಟ ತೊರೆ, ಅದರ ಇಕ್ಕೆಲಗಳ ಹಸಿರು ಬಾಣೆಗಳು, ಎಲೆಯೆಲ್ಲ ಮುಳ್ಳೆ ಆದರೂ ಮೋಹಕ ಹೂ ಬಿಟ್ಟ ಪೊದರುಗಳು, ಶೀತ ವಲಯಕ್ಕೆ ಸಹಜವಾದ ಪೈನ್ ವರ್ಗದ ಭಾರೀ ಮೃಗಗಳು ಮರಗಳು ಮೋಹಕವಾಗಿದ್ದವು. ಅವುಗಳ ನಡುವಣ ಸೋಮಾರಿ ನಡಿಗೆ ಕಳೆದ 4 ದಿನಗಳ ವೇಗ ಶ್ರಮಗಳಿಗೆ ಸೂಕ್ತ ಪ್ರತ್ಯೌಷಧದಂತೆ ಕೆಲಸ ಮಾಡಿತು. 10 ಗಂಟೆಯ ಸುಮಾರಿಗೆ ವಸತಿಗಳಿಗೆ ಮರಳಿ ಬೆಳಗ್ಗಿನ ಉಪಾಹಾರವನ್ನು ಮುಗಿಸಿಕೊಂಡೆವು. ಕೊನೆಯಲ್ಲಿ ದೀಪಕ್ ವ್ಯವಸ್ಥೆ ಮಾಡಿದ್ದ ಫೋಟೋ ಸೆಷನ್, ಅನಂತರ ಗಂಟು ಮೂಟೆ ಕಟ್ಟಿ ವಿರಾಮಧಾಮಕ್ಕೆ ವಿದಾಯ ಹೇಳಿದೆವು. ವನ್ಯ ಪರಿಣದ ಮಾರ್ಗದರ್ಶಿಗಳನ್ನಿಟ್ಟುಕೊಂಡು ನಿಜ ವನಧಾಮಗಳಲ್ಲಿ ಗಂಭೀರ ಆಸಕ್ತಿಯೊಂದಿಗೆ ವನ್ಯ ವೀಕ್ಷಣೆ ಮಾಡಿದವರ ಲೆಕ್ಕದಲ್ಲಿ ಹೇಳುವುದಿದ್ದರೆ ಪಾರ್ಸನ್ ಕಣಿವೆಯ ವಿರಾಮಧಾಮ ಏನೂ ಅಲ್ಲ. ಹೋಗಲಿ, ಆ ಸುಂದರ ವಾತಾವರಣದಲ್ಲಿ ಊಟ ವಸತಿ ಅಪ್ಪಟ ನಾಗರಿಕ ಖಯಾಲಿಗನುಗುಣವಾಗಿ ಸವಲತ್ತುಗಳು ಇವೆಯೇ ಎಂದು ನೋಡಿದರೆ ಗೌಡರ ವ್ಯವಸ್ಥೆ ತೀರಾ ಕಳಪೆ ಎಂದು ವಿಷಾದದಿಂದಲೇ ಹೇಳಬೇಕು. ನನ್ನ ಲೆಕ್ಕಕ್ಕೆ ನಗರದಲ್ಲಿ ಸತ್ತ ಜೀವಗಳಿಗೆ ಕಚ್ಚಾ ವನ್ಯದ ಸಣ್ಣ ರಮ್ಯ ಸ್ಪರ್ಶ ಕೊಡುತ್ತದೆ ಎನ್ನುವುದಕ್ಕಷ್ಟೇ ಪಾರ್ಸನ್ ಕಣಿವೆಯ ವಿರಾಮಧಾಮ ಸೀಮಿತ. ಮೊದಲ ಕಿಲೋಮೀಟರ್ನಲ್ಲಿ ಮಾತ್ರ ವಾಹನಗಳನ್ನು ಇಳಿಸಿದಷ್ಟೇ ಕಷ್ಟದಲ್ಲಿ ಏರಿಸಿದೆವು. ಮತ್ತೆ ವಿಶೇಷ ಕಷ್ಟಪಡದೆ ಹೆದ್ದಾರಿ ಸೇರಿದೆವು. ಅಲ್ಲಿ 3 ವಾಹನಗಳು ಮೈಸೂರಿನತ್ತ ಮುಖ ತಿರುಗಿಸಿದರೆ ಒಂದು ಊಟಿಗಾಗಿ ಕೊಯಂಬತ್ತೂರು. ಗುಡಲೂರಿನ ಹೋಟೆಲೊಂದರಲ್ಲಿ ಊಟ ಮುಗಿಸಿ ಮುಂದುವರಿದೆವು. ಮುದುಮಲೆ ವನಧಾಮದೊಳಗಿನ ದಾರಿ ತೀರಾ ಕೆಟ್ಟಿತ್ತು. ಅದರಲ್ಲಿ ನಮ್ಮಿಂದ ಸ್ವಲ್ಪ ಮುಂದಿದ್ದ ಯಾವುದೋ ಮಲಯಾಳಿಗಳ ಕಾರು ಹಾಗೂ ಎದುರಿನಿಂದ ಬಂದ ತಮಿಳರ ಲಾರಿ ದಾರಿ ಹಂಚಿಕೊಳ್ಳುವಲ್ಲಿ ಮಾತಿನ ಗಡಿ ದಾಟಿದರು. ಸರಿ, ಇತರರ ಸಂಚಾರಕ್ಕೆ ಅಡ್ಡಿ ಮಾಡಿ ಅವರು ಪರಸ್ಪರ ತೋಳ್ಬಲದಲ್ಲಿ ನ್ಯಾಯ ಹುಡುಕುವ ಪ್ರಯತ್ನ ನಡೆಸಿದರು. ಎರಡೂ ತಂಡ ಮದಿರಾದೇವಿಯ ಸೆರೆಯಲ್ಲಿದ್ದಿರಬೇಕು. ಪೆಟ್ಟಿಗಿಂತ ಬೀಸು ಜಾಸ್ತಿ, ತಿಂದದ್ದಕ್ಕಿಂತ ತಪ್ಪಿಸುವ ನಡೆಯಲ್ಲೇ ಮಗುಚಿದ್ದು ಹೆಚ್ಚು. 3ನೇ ದರ್ಜೆಯ ಸಿನಿಮಾವೊಂದರ ನೀರಸ ಫೈಟ್ ಸೀನ್ ನೋಡುವುದರಲ್ಲಿ ನಮ್ಮ 1/2 ಗಂಟೆಯೇ ಕಳೆದು ಹೋಯಿತು. ಮಲಯಾಳಿಯ ಉದುರಿ ಹೋದ ಪಂಚೆ, ಪೊದರಿನಾಚೆಗೆ ಉರುಳಿದಾಗ ತಮಿಳ ಕಳೆದುಕೊಂಡ ಜೇಬಿನ ಹೂರಣ, ಇನ್ನೋರ್ವನ ಹರಿದ ಅಂಗಿ, ಮತ್ತೋರ್ವನ ರಕ್ತ ಜಿನುಗಿದ ಮೂಗುಗಳ ಕೊನೆಯಲ್ಲಿ ನಾವಿನ್ನು ನ್ಯಾಯಾಧಿಪತಿಗಳೋ ಸಂಧಿ ವಿಗ್ರಹಿಗಳೋ ಆಗಬೇಕು ಎಂದು ಹೆದರಿದ್ದೆವು. ಅದೃಷ್ಟಕ್ಕೆ ಅವರನ್ನು ಸುಧಾರಿಸುವ ಕಷ್ಟವಿಲ್ಲದೆ ದಾರಿ ತೆರವಾದಾಗ ಹೆಚ್ಚು ಯೋಚನೆ ಮಾಡದೆ ಸ್ಥಳ ಖಾಲಿ ಮಾಡಿದೆವು. ಬಂಡೀಪುರದ ಪಗ್ಮಾರ್ಕ್ ಹೋಟೆಲ್ನಲ್ಲಿ ಒಳ್ಳೆಯ ಕಾಫಿ ಆಯಿತು. ಗುಂಡ್ಲುಪೇಟೆಯಲ್ಲಿ ಮೈಸೂರು ದಾರಿ ಎಡಕ್ಕೆ ಬಿಟ್ಟು ಮತ್ತೆ ಚಾಮರಾಜನಗರ ಸೇರಿದೆವು. ಮುಂದೆ ನಾವು 4 ದಿನದ ಹಿಂದೆ ಸೈಕಲ್ ಚಕ್ರದ ಗುರುತು ಹಚ್ಚಿದ್ದ ದಾರಿಯನ್ನೇ ಕಾರು ವ್ಯಾನುಗಳ ಚಕ್ರದಲ್ಲಿ ಅಳಿಸುತ್ತಾ ಬೆಂಗಳೂರು ಸೇರುವಾಗ ರಾತ್ರಿ 11:30 ಆಗಿತ್ತು. ಬಾಲು ಎಲ್ಲರನ್ನೂ ಸೈಕಲ್ ಸಹಿತ ಅವರವರ ಮನೆಗಳಿಗೆ ಮುಟ್ಟಿಸುವ ವ್ಯವಸ್ಥೆ ಮಾಡಿದ್ದರು. ಮಹಾಯಾನದ ಮೊದಲ 3 ದಿನ ಪೇರುತ್ತಾ ಹೋದ ಸವಾರಿಯ ಕಾಠಿಣ್ಯ ಮತ್ತಿನ 2 ದಿನಗಳಲ್ಲಿ ಇಳಿಯುತ್ತಾ ಬಂದಿತ್ತು. ಮನೆ ಸೇರುವಾಗಂತೂ ತುಸು ನಿದ್ದೆಗೇಡಿತನ ಬಿಟ್ಟರೆ ಬಳಲಿಕೆಯೇ ಮರೆತು ಹೋಗಿತ್ತು. ಒಯ್ದ ಬಟ್ಟೆಗಳ ಕೊಳೆ ಸೀಮಿತವಾಗಿಯೇ ಹಿಡಿದರೂ ಇದ್ದ ಚಿತ್ರಗಳ ರಾಶಿಯಲ್ಲದಿದ್ದರೆ ನಮ್ಮನ್ನು ಮನೆಯವರೇ ನಂಬದ ಲವಲವಿಕೆ ನಮ್ಮಲ್ಲಿ ತುಂಬಿತ್ತು. ಪಾರ್ಸನ್ ಕಣಿವೆಯ ಶಿಬಿರಾಗ್ನಿ ಸಂದರ್ಭದಲ್ಲಿ ಬಾಲು ನನ್ನಲ್ಲಿ ಎಲ್ಲರೆದುರು ಬಿಎಂಬಿಟಿ ಸಂಘಟನೆಯ ಕುರಿತು ಅಭಿಪ್ರಾಯ ಕೇಳಿದ್ದರು. ಪ್ರಾಮಾಣಿಕವಾಗಿ ನನ್ನ ಸಂತೋಷವನ್ನೇ ಹೇಳಿಕೊಂಡಿದ್ದೆ. ಆದರೆ ಅಷ್ಟಕ್ಕೆ ಬಿಡದೆ ನನ್ನ ಪ್ರಾಯ ಮತ್ತು ಅನುಭವದ ಹಿರಿತನದೊಂದಿಗೆ ವಿಮರ್ಶಾ ಮಾತುಗಳೇ ಬೇಕೆಂದರು. ಎಲ್ಲೂ ಯಾರದ್ದು ವೈಯಕ್ತಿಕ ಇಷ್ಟಾನಿಷ್ಟಗಳನ್ನು ನೋಯಿಸದೆ ನಡೆಸಿಕೊಂಡ ಬಳಗವನ್ನು ವಿಮರ್ಶೆಯ ಹೊರಗೆ ಹಚ್ಚುವುದು ಅಷ್ಟು ಸುಲಭದ ಕೆಲಸವಲ್ಲ. ಅವಸರದ ಮಾತಿನ ಚಪಲದಲ್ಲಿ ಅವರಿಟ್ಟ ವಿಶ್ವಾಸ ಹುಸಿಯಾಗಬಾರದೆಂಬ ಎಚ್ಚರದಲ್ಲಿ ಮಂಗಳೂರು ಸೇರುವವರೆಗೆ ಸಮಯ ಕೇಳಿದ್ದೆ. ಈಗ ಪ್ರವಾಸ ಕಥನದ ನೆಪದಲ್ಲಿ ಇಷ್ಟುದ್ದ ಮನೋಮಂಥನ ನಡೆಸಿದಾಗ ನನಗೆ ಕಂಡದ್ದು ಇಷ್ಟು. 4 ದಿನಗಳಲ್ಲಿ ಸುಮಾರು 800 ಕಿಲೋಮೀಟರ್ ಪ್ರಯಾಣ, ಬಯಲುಸೀಮೆ, ಬೆಂಗಳೂರಿನ ಬಿಸಿಯಿಂದ ಪಶ್ಚಿಮ ಘಟ್ಟದ ಉನ್ನತ ಶ್ರೇಣಿಯ ಶಿಖರ ಸಾಲಿನೆತ್ತರದ ಶೀತ ವಲಯಕ್ಕೆ ಏರಿ ಮರಳಿದ್ದು, ಸುಮಾರು 15-20 ಮಂದಿಯೊಡನೆ 5 ದಿನಗಳ ಆತ್ಮೀಯ ಒಡನಾಟ, ಕೊನೆಯಲ್ಲೂ ದೇಹ ಮತ್ತು ಮನಸ್ಸುಗಳಲ್ಲಿ ಪೂರ್ಣ ಸುಖಾನುಭವದ ಶ್ರೀಮಂತರಾಗಿ ಮನೆ ಸೇರುವಂತಹದ್ದು ನಿಸ್ಸಂದೇಹವಾಗಿ ಬಿಎಂಬಿಟಿಯ ಸಾಧನೆ. ಆದರೆ ಇವೆಲ್ಲಕ್ಕೂ ಏಕೈಕ ಆಧಾರ ಸೈಕಲ್. ಮನುಷ್ಯನ ಚಲನಶೀಲತೆಯನ್ನು ಅನ್ಯ ವೆಚ್ಚಗಳಿಲ್ಲದೆ ಅಪಾರ ವಿಸ್ತರಿಸುವುದರೊಂದಿಗೆ ಆರೋಗ್ಯದಾಯಿಯೂ ಆದ ಸರಳ ಯಂತ್ರ ಸೈಕಲ್. ಅಂಥ ಸೈಕಲ್ನ ತತ್ವಕ್ಕೆ ವಿರೋಧಿಯಾದ ಪಾನಗೋಷ್ಠಿಯನ್ನು ಸಾರ್ವಜನಿಕ ನೆಲೆಯಲ್ಲಿ ಪ್ರತಿ ಸಂಜೆ ಮಾಡಿದ್ದು ನನಗೆ ಸರಿ ಕಾಣಲಿಲ್ಲ. ತಂಡದಲ್ಲಿ ಕೆಲವರು ಚಟದಾಸರಾಗಿ ಸಿಗರೇಟ್ ಸೇದುತ್ತಿದ್ದರು. ದೇಹದ ಕೊರತೆಗಳಿಗೆ ಅನಿವಾರ್ಯವಾಗಿ ಏನೇನೋ ಔಷಧಿ ಸೇವಿಸುವವರಂತೂ ಇದ್ದಿರಲೇಬೇಕು. ಹಾಗೆಯೇ ಪೂರ್ಣ ಖಾಸಗಿ ಸಮಯ ಮತ್ತು ಅನುಕೂಲಗಳಲ್ಲಿ ಪಾನ ನಡೆದಿದ್ದರೆ ಆಕ್ಷೇಪಿಸಲು ನಾನು ಅಧಿಕಾರಿಯಲ್ಲ. ಆದರೆ ತಂಡ ಒಂದಾಗಿ ವಿಚಾರ ವಿನಿಮಯ ಮತ್ತು ಆತ್ಮೀಯತೆಯ ವಿಸ್ತರಣೆಯಾಗಬೇಕಿದ್ದ ವೇಳೆಯಲ್ಲಿ ಅಮಲು ಸೇವನೆ ಯೋಜನೆಯ ಭಾಗವಾಗಿಯೇ ರೂಪುಗೊಂಡದ್ದು ಅದೆಷ್ಟು ಮಿತಿಯಲ್ಲಿದ್ದರೂ ತಪ್ಪು. ಇದು ಎಲ್ಲೂ ಹದ ತಪ್ಪಿದ್ದಿಲ್ಲ. ಇಲ್ಲಿ ಯಾರೂ ಯಾರನ್ನೂ ಒತ್ತಾಯಿಸಿದ್ದೂ ಇಲ್ಲ. ಪರ್ಯಾಯ ಬಯಸುವವರಿಗಾಗಿ ಲಘು ಪಾನೀಯದ ಅವಕಾಶವನ್ನೂ ಮಾಡಿತ್ತು. ಆದರೂ ಸಮೂಹ ಕಲಾಪವಾಗಿ ಇದನ್ನು ಯೋಜಿಸಿದ್ದೇ ಸರಿಯಲ್ಲ. ಥಮ್ಸಪ್, ಕೋಕಾ ಕೋಲಾದಂಥ ಲಘು ಪಾನೀಯಗಳಾದರೂ ಆರೋಗ್ಯ ಪೇಯವಲ್ಲ ಎಂದು ವೈದ್ಯರು ಭಾಗವಾಗಿ ಇರುವ ಸಂಘಟನೆಗೆ ನಾನು ತಿಳಿಸಬೇಕೇ? ಇದರ ಆರ್ಥಿಕ ಆಯಾಮವನ್ನು ಏನೂ ಕುಡಿಯದ ನಾನೊಬ್ಬನೇ ಪ್ರಶ್ನಿಸುವುದು ಹೆಚ್ಚಾಗುತ್ತದೋ ಏನೋ. ತಂಡದಲ್ಲಿ ಆಹಾರದ ಭಾಗವಾಗಿ ಸಸ್ಯ ಮಾಂಸಗಳ ಭೇದ, ವೈಯಕ್ತಿಕ ತಿನ್ನುವ ಸಾಮರ್ಥ್ಯದಲ್ಲಿ ಹೆಚ್ಚು ಕಡಿಮೆಯ ಅಳತೆ ಎಲ್ಲ ಲೆಕ್ಕ ಹಾಕುವುದು ನಾನು ಒಪ್ಪುವುದಿಲ್ಲ. ಆದರೆ ಕೇವಲ ವಿಳಾಸದ ಅಂಗವಾದ ಪಾನಗೋಷ್ಠಿ, ಸೈಕಲ್ ಮಹಾಯಾನದಂಥ ಆರೋಗ್ಯ ಕೂಟಕ್ಕೆ ಖಂಡಿತ ಹೇಳಿದ್ದಲ್ಲ. ನನ್ನ ಲೆಕ್ಕಕ್ಕೆ ಸೈಕಲ್ ಒಂದು ಮಾಧ್ಯಮ. ಅದರ ಉತ್ತಮಿಕೆಗಾಗಿ ಸಮಯ, ವೇಗ, ಅಂತರಗಳನ್ನು ಲೆಕ್ಕ ಹಾಕುವುದು ಅವಶ್ಯ. ಅದರ ವ್ಯಾಪ್ತಿಯನ್ನು ಹೆಚ್ಚಿಸುವಂತೆ ವಿನ್ಯಾಸಗಳನ್ನು ಉತ್ತಮಪಡಿಸುತ್ತಿರುವುದು ಆಗಲೇಬೇಕಾದ್ದು. ಇವುಗಳಿಗಾಗಿ ಬ್ರಿವೆಯಿಂದ ಹಿಡಿದು ಟೂರ್ ಡಿ ಫ್ರಾನ್ಸಿನವರೆಗೂ ಸಾಮರ್ಥ್ಯವಂತರು ಸ್ಪರ್ಧಿಸುವುದು, ಯೋಚಿಸುವುದು ನಡೆಯುತ್ತಿರಲೇಬೇಕು. ಆದರೆ ಇವೆಲ್ಲ ಸೂಜಿಯ ಮನೆ ಇದ್ದಂತೆ. ಅದನ್ನು ಹಿಂಬಾಲಿಸುವ ದಾರಕ್ಕೆ ಕೊನೆಯಿಲ್ಲ ಎನ್ನುವುದನ್ನು ಮರೆಯುವಂತಿಲ್ಲ. ಬಹುಶಃ ಇದನ್ನು ಗಮನಿಸಿಯೇ ಬಿಎಂಬಿಟಿ ಸ್ಪರ್ಧೆ ಇಲ್ಲದ ನಮ್ಮಿ ಶುದ್ಧ ಪ್ರವಾಸವನ್ನು ಆಯೋಜಿಸಿತ್ತು. ಹೀಗೆ ಉದಕಮಂಡಲದ ಎತ್ತರ, ಕನ್ಯಾಕುಮಾರಿಯ ದೂರ, ಹಿಮಾಲಯದ ನೆಲ, ರಾಜಸ್ಥಾನದ ಹವೆ ಎಂದೆಲ್ಲ ಪಟ್ಟಿ ಮಾಡಿದಷ್ಟು ಮುಗಿಯದ ಸಾಧನೆಗೆ ಸೈಕಲನ್ನು ಬಳಸುತ್ತಲೇ ಬಂದಿರುವುದು ಎಲ್ಲರಿಗೂ ತಿಳಿದೇ ಇದೆ. ಹಾಗಿರುವಾಗ ದಾರಿಯಲ್ಲಿನ ಪ್ರೇಕ್ಷಣೀಯ ಅಂಶಗಳ ಆಯ್ದ ವೀಕ್ಷಣೆ ನಮ್ಮ ಮಹಾಯಾನಕ್ಕೆ ಜೋಡಣೆಗೊಳ್ಳಲೇಬೇಕಿತ್ತು. ಉದಾಹರಣೆಗೆ, ಶಿಂಷಾದಲ್ಲಿ ನಾವು ಕಾಫಿಗೋ ಊಟಕ್ಕೋ ತುಸು ಹೆಚ್ಚು ನಿಲ್ಲುವಂತೆ ಮಾಡಬಹುದಿತ್ತು. ವನಧಾಮದ ಭಾಗವಾದ ಪಾರ್ಸನ್ ಕಣಿವೆಯಲ್ಲಿ ತಂಗುತ್ತೇವೆಂದ ಮೇಲೆ ಅಲ್ಲಿನ ಪರಿಸರವನ್ನು ಒಳಗೊಳ್ಳುವ ಕಲಾಪ ಅವಶ್ಯ ರೂಪುಗೊಳ್ಳಬೇಕಿತ್ತು. ವಿರಾಮಧಾಮದಲ್ಲಿ ಅಣಕು ಶಿಬಿರಾಗ್ನಿ ಎದುರು ಸಮಯ ಕಳೆದು ವಠಾರದ ಹೊರಗೆ ನೆರೆದಿದ್ದಿರಬಹುದಾದ ವನ್ಯಮೃಗಗಳನ್ನು ಕಾಣುವ ಪ್ರಯತ್ನವನ್ನೇ ಕೈಚೆಲ್ಲಿದ್ದು ಏನೇನೂ ಸರಿಯಲ್ಲ. ಇಂಥ ವಿಪರೀತದಲ್ಲಿ ಅಳಿದೂರಿಗೆ ಉಳಿದವನೇ ಗೌಡ ಎನ್ನುವಂತೆ ನಾನು ತೋರಿದ್ದು ಆಶ್ಚರ್ಯವಲ್ಲ. ಅವಕಾಶ ಸಿಕ್ಕಲ್ಲೆಲ್ಲ ಚೂರು ಪಾರು ತಿಳಿದುಕೊಳ್ಳಲು ಪ್ರಯತ್ನಿಸುವ ನನ್ನನ್ನು ನನಗೇ ಮುಜುಗರವಾಗುವಂತೆ ವಿಶ್ವಕೋಶ ಮಾಡಿದಿರಿ. ನೀವು ಮುಖಸ್ತುತಿಗೆ ಹೇಳಿದಿರೋ ನಿಜವಾಗಿ ಹೇಳಿದಿರೋ ಎಂದು ನಾನು ಸಂಶಯಿಸುವುದಿಲ್ಲ. ನಾವೆಲ್ಲ ಭಾವಿಸುವ ಪರಮಕಲ್ಪನೆ ದೇವರು ಹಲವರಿಗೆ ಇದ್ದಾನೆ, ಕೆಲವರಿಗೆ ಇಲ್ಲ ಎನ್ನುವುದು ಪ್ರತ್ಯೇಕ ಬಿಡಿ. ದೇವರು ಸ್ತುತಿಪ್ರಿಯನೇ ಎಂದ ಮೇಲೆ ನಾನೇನು ಬಿಡಿ. ಒಳ್ಳೆ ಮಾತುಗಳಿಗೆ ಕೃತಜ್ಞ. ಸಂಕೀರ್ಣ ಯಂತ್ರಗಳನ್ನು, ವಿಶೇಷ ಆಹಾರ ಪಾನೀಯಗಳನ್ನು ನಿರಾಕರಿಸುವುದು ಅರ್ಥಾತ್ ಸಹಜ ಮನುಷ್ಯ ಶಕ್ತಿಯ ಅವಲಂಬನೆ ಸೈಕಲ್ ಚಾಲನೆಯಲ್ಲಿ ಬಹುಕಾಲ ಬಾಳಲು ಅವಶ್ಯ ಎಂದು ನಾನು ನಂಬಿದ್ದೇನೆ. ಸಾಂಪ್ರದಾಯಿಕ ಸೈಕಲ್ಲುಗಳನ್ನು ತಮ್ಮ ದೈನಂದಿನ ಕೆಲಸಗಳಿಗೆ ಹೊಂದಿಸಿಕೊಂಡು ಬಳಸುತ್ತಿದ್ದ ನಮ್ಮ ಹಿರಿಯರೆಲ್ಲ ಸೈಕಲ್ನಲ್ಲಿ ಬೆಲ್ಲು ದೀಪಕ್ಕಿಂತ ಹೆಚ್ಚಿನ ಸಲಕರಣೆಗೆ ಮನ ಮಾಡಿದ್ದಿಲ್ಲ. ಆಹಾರ ಕ್ರಮದಲ್ಲಿ ಅವರು ಕನಿಷ್ಠ ನೀರಿನ ಬಾಟಲ್ ಇಟ್ಟುಕೊಂಡದ್ದೂ ಇಲ್ಲ, ಒಂದು ತುಂಡು ಅನ್ನ ಹೆಚ್ಚು ಹೊಟ್ಟೆಗಿಡಿಸಿದ್ದೂ ಇಲ್ಲ ಎನ್ನುವುದನ್ನು ನಾವು ಮರೆಯಬಾರದು. ಇವೆಲ್ಲ ಪೂರ್ತಿ ಸರಿ ಎಂದಲ್ಲ, ಆದರೂ ಮರೆಯಬಾರದು. ಯಂತ್ರಗಳ ಹೆಚ್ಚಳದಿಂದ ಹೆಚ್ಚು ಆರೋಗ್ಯಪೂರ್ಣವಾದ ನೇರಾನೇರ ಮನುಷ್ಯ ಸಂವಹನ ಕಳೆದು ಹೋಗುತ್ತದೆ. ಇನ್ನು ಯಂತ್ರದ ಮಿತಿ ಕೈಕೊಟ್ಟಾಗಂತೂ ಕಂಗಾಲಾಗುವ ಪರಿಸ್ಥಿತಿಯೇ ಉದ್ಭವಿಸುವುದನ್ನು ನಾವು ತಪ್ಪಿಸಬೇಕು. ಈ ನಿಟ್ಟಿನಲ್ಲಿ ದೊಡ್ಡ ವೈದಿಯಾಗಿ ನಾನು ಕಾಣುವುದು ಚರವಾಣಿ. ಇದರ ಪರಿಣಾಮವನ್ನು ಸಣ್ಣದರಲ್ಲಿ ನಾವು ಕೋತಗೇರಿ ದಾರಿಯಲ್ಲಿ ಸತೀಶ್ ಸಿಗದಾಗ, ಅಂದರೆ ಅವರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದರು, ಮತ್ತು ರಜನಿ ಊಟಿ ದಾರಿಯಲ್ಲಿ ಚಕ್ರದ ಗಾಳಿ ಕಳೆದುಕೊಂಡಾಗ ಅವರ ಚಾರ್ಜ್ ಕಡಿಮೆ ಇತ್ತು ಅನುಭವಿಸಿದ್ದೇವೆ. ಇದೇ ಪಾರ್ಸಲ್ ಕಡಿಮೆ ಅಂತ ಪ್ರದೇಶಗಳಲ್ಲಾಗಿದ್ದರೆ ಪೂರ್ಣ ವ್ಯಾಪ್ತಿ ಪ್ರದೇಶದೊಳಗೆ ಇಲ್ಲದ ಪ್ರದೇಶ ಅಪಾಯಕಾರಿಯೂ ಆಗುವ ಸಾಧ್ಯತೆಯನ್ನು ಗಮನಿಸಬೇಕು. ಬದಲು ಪ್ರಯಾಣದಲ್ಲಿ ಸಾಮಾನ್ಯವಾಗಿ ಸಂದೇಹ ಕಾಡುವ ಕವಲುದಾರಿಗಳಲ್ಲೆಲ್ಲ ತಿಳಿದವರು ಉಳಿದವರನ್ನು ಕಾದು ಸೇರಿಸಿಕೊಂಡು ಮುಂದುವರಿದರೆ ಧೈರ್ಯಕ್ಕೂ ಆಯಿತು, ಸಮೂಹ ಸ್ಫೂರ್ತಿಯೂ ಕಳೆಗಟ್ಟುತ್ತಿತ್ತು. ನಮ್ಮ ಮಂಗಳೂರಿನ ಹೊಸ ತಲೆಮಾರಿನ ಕೆಲವು ಸೈಕಲ್ಲಿಗರನ್ನು ಕಾಣುವಾಗಂತೂ ನನಗೆ ಭಯವಾಗುತ್ತದೆ. ಅದೇನು ಸೈಕಲ್ಲೋ ಯುದ್ಧ ಸಜ್ಜಾದ ಯಂತ್ರವೋ, ಅಷ್ಟೊಂದು ಸಲಕರಣೆಗಳು. ಆಧುನಿಕ ಜೀವನ ಶೈಲಿಯಲ್ಲಿ ಪೇರಿಕೊಂಡ ಬೊಜ್ಜು, ಕಾಯಿಲೆ ಎಂದು ಭ್ರಮಿಸಿದ ನೋವುಗಳನ್ನು ತೊಲಗಿಸಲೆಂದೇ ಸೈಕಲ್ ಇರುತ್ತಿರುವ ತಲೆಮಾರು ನಮ್ಮದು. ಈ ಹೊಸ ತಲೆಮಾರಿನ ಕುರಿತು ಒಟ್ಟಾರೆ ಹೇಳುತ್ತೇನೆ, ಸಾಮಾನ್ಯ ಬಾಯಾರಿಕೆಗೂ ನೀರಿಗದಷ್ಟು ಪುಡಿಗಳು, ಜ್ಯೂಸುಗಳು, ಶಕ್ತಿವರ್ಧಕ ಪೇಯಗಳು, ಇನ್ನು ಬಿಸ್ಕೆಟ್, ಚಾಕ್ಲೇಟ್ ಆದಿ ವೈವಿಧ್ಯಮಯ ತಿನಿಸುಗಳು. ಸ್ಪಷ್ಟ ಮಾತಿನಲ್ಲಿ ಹೇಳುವಂತೆ ವ್ಯರ್ಥ ತಿನಿಸು ಅಥವಾ ಜಂಕ್ ಫುಡ್ಸ್ ದಿನದ ಕೊನೆಯಲ್ಲಿ ನೋವು ನಿವಾರಕ ಗುಳಿಗೆಗಳನ್ನೆಲ್ಲ ಕಬಳಿಸುವುದು, ಶಿಫಾರಸು ಮಾಡುವುದು ಅಪಾಯಕಾರಿಯಾಗಿಯೇ ಕಂಡಿದ್ದೇನೆ. ಕರಗಿಸಿದ ಕೊಬ್ಬಿಗಿಂತ ಮರುಪೂರ್ಣಗೊಳ್ಳುವ ಆಹಾರ ಕಂಡು ನಿಜಕ್ಕೂ ಕಂಗಾಲಾಗಿದ್ದೇನೆ. ಆ ಲೆಕ್ಕದಲ್ಲಿ ಉದಕಮಂಡಲ ಯಾತ್ರೆಯಲ್ಲಿ ನಮಗೆ ನಿತ್ಯ ಒಗ್ಗಿದವುಗಳನ್ನು ಧಾರಾಳ ಒದಗಿಸಿದ್ದು ನನಗಂತೂ ಆಪ್ಯಾಯಮಾನವಾಯಿತು. ಇತ್ತ ಮಂಗಳೂರಿನಿಂದ ಬಂದ ನನ್ನನ್ನು, ಅತ್ತ ಕೊಯಂಬತ್ತೂರಿನಿಂದ ಬಂದ ಜೋಡಿಯನ್ನು ಆತ್ಮೀಯ ಏಕಸೂತ್ರದಲ್ಲಿ ಬಂಧಿಸಿ ಸೈಕಲ್ ಮೇಲಿನ ನೀಲಗಿರಿ ಮಹಾಯಾನ 2015 ಚಂದಗಾಣಿಸಿದ ನೀಲಗಿರಿ ಸೈಕಲ್ ಪ್ರವಾಸಿ ಬಳಗಕ್ಕೆ ಅನಂತ ವಂದನೆಗಳು, ಅಭಿನಂದನೆಗಳು. ಇನ್ನಷ್ಟು ಇಂಥ ಯಾತ್ರೆಗಳನ್ನು ಸಂಯೋಜಿಸಿ ಮತ್ತು ಅವುಗಳಲ್ಲಿ ನನಗೆ ಭಾಗವಹಿಸುವ ಅವಕಾಶಗಳು ಕೂಡಿ ಬರಲಿ ಎಂದು ಹಾರೈಸುತ್ತೇನೆ. ನೀಲಗಿರಿಗೆ ಸೈಕಲ್ ಮಹಾಯಾನ ಮುಗಿಯಿತು.